ಕುಟುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈ ಪಶುಪಾಲನೆಯಲ್ಲಿ ಮೇವಿನ ಬೆಳೆಗಳ ಮಹತ್ವ ಬಹಳ ಮುಖ್ಯವಾಗಿರುವುದು ಅನ್ನೋದು ನಿಮಗೆ ಗೊತ್ತು. ಆದರೂ ಕೂಡ ಬೇರೆ ಬೇರೆ ಪ್ರಾಣಿಗಳು, ಮುಖ್ಯವಾಗಿ ಆಕಳು, ಎಮ್ಮೆ, ಕುರಿ, ಆಡು ಮುಂತಾದ ಪ್ರಾಣಿಗಳ ಸಾಕಣೆಗೆ ಬಹಳಷ್ಟು ತೊಂದರೆ ಮೇವಿನದ್ದು. ಮೊದಲೆಲ್ಲ ಗೋಮಾಳ ಭೂಮಿ ಎನ್ನುವುದು ಇತ್ತು. ಆದರೆ ಇವತ್ತು ಜನಸಂಖ್ಯೆ ಹೆಚ್ಚಳದಿಂದ ಅಥವಾ ನಾಗರಿಕತೆಯ ಒಂದು ಬೆಳವಣಿಗೆಯಿಂದ ಕೃಷಿ ಕ್ಷೇತ್ರ ಕುಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆ ಮೇವಿನ ಪ್ರದೇಶಗಳು, ಆ ಗೋಮಾಳ ಭೂಮಿ ಆಗಿರ್ಬೋದು, ಅದೆಲ್ಲ ಕುಗ್ಗಿ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಒಳಪಡ್ತಾರೆ. ಆದರೆ ಸಂಕಷ್ಟ ಬಂದಾಗ ಪರ್ಯಾಯ ದಾರಿಯನ್ನು ಕೂಡ ನಮ್ಮ ರೈತರು ಕಂಡುಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಇವತ್ತು ಪಶುಪಾಲನೆಯಲ್ಲಿ ಮೇವಿನ ಬೆಳೆಗಳ ಮಹತ್ವ ಮತ್ತು ಅದನ್ನು ಹೇಗೆ ಮೇವಿನ ಬೆಳೆಯನ್ನು ಬೆಳೆಸುವುದು ಎಲ್ಲ ವಿಚಾರದ ಬಗ್ಗೆ ನಮ್ಮೊಂದಿಗೆ ಮಾತನಾಡಲು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರಿದ್ದಾರೆ. ಅವರ ಜೊತೆ ಮಾತಾಡೋಣ. ನಮಸ್ಕಾರ ಪಾಟೀಲ್. ನಮಸ್ಕಾರ ಸರ್. ಪಾಟೀಲ್ರೆ, ಈಗ ಈ ರೈತರು ಆಕಳನ್ನು ಸಾಕ್ತಾರೆ, ಎಮ್ಮೆ, ಕುರಿ, ಆಡು ಮುಂತಾದವುಗಳನ್ನು ಸಾಕ್ತಾರೆ. ಇವರಿಗೆಲ್ಲ ಈ ಮೇವಿನ ಬೆಳೆಗಳು ಬೇಕೇ ಬೇಕು. ಆ ಮೇವಿನ ಬೆಳೆಗಳನ್ನು ಏಕೆ ಬೆಳೆಯಬೇಕು, ಸ್ವಲ್ಪ ಹೇಳ್ತೀರಾ ಅವರಿಗೆ? ಈಗ ಆಕಳು, ಎಮ್ಮೆ, ಕುರಿ, ಆಡು ಇದಲ್ಲದೆ ಮೊಲ ಸಾಕಾಣಿಕೆಯಲ್ಲಿ ಅದು ಕೂಡ ಇದೆ. ಅದು ಕೂಡ ಈಗ ಮೇವಿನ ಬೆಳೆಗಳು ಬೇಕೇ ಬೇಕಾಗುತ್ತೆ. ಏಕೆ ಮೇವಿನ ಬೆಳೆಗಳು ಬೇಕಾಗುತ್ತಂತಂದ್ರೆ, ಒಂದನೇದು ಈ ಆಕಳ ಎಮ್ಮೆಗಳಲ್ಲಿ ಹಾಲಿನ ಇಳುವರಿ ಮತ್ತೆ ಕೊಬ್ಬಿನಾಂಶ, ಹಾಲಿನಲ್ಲಿರುವಂತಹ ಕೊಬ್ಬಿನಾಂಶ ಹೆಚ್ಚಳಕ್ಕಾಗಿ ಮೇವಿನ ಬೆಳೆಗಳು ಬೇಕೇ ಬೇಕು. ಕುರಿ ಮತ್ತು ಆಡುಗಳಲ್ಲಿ ಹೇಳ್ಬೇಕಂದ್ರೆ ಮಾಂಸದ ವೃದ್ಧಿಗಾಗಿನಾಯ್ತು, ಇಲ್ಲಪ್ಪ ಅಂದ್ರೆ ಹಾಲಿನ ಇಳುವರಿಗೆ ಹೆಚ್ಚಳಕ್ಕಾಗಿ ಮೇವಿನ ಬೆಳೆಗಳು ಬೇಕೇ ಬೇಕಾಗತ್ತೆ. ಈ ಕುರಿ ಮತ್ತು ಆಡುಗಳಲ್ಲಿ ಈ ಮೇವಿನ ಬೆಳೆಗಳಲ್ಲದೆ ಮೇವಿನ ಗಿಡ ಮರಗಳನ್ನು ಕೂಡ ಬೆಳಿಬೇಕಾಗತ್ತೆ. ಅದು ಕೂಡ ಬಹಳ ಮುಖ್ಯವಾಗಿದೆ. ಈ ಮೊಲ ಸಾಕಾಣಿಕೆಯಲ್ಲಿ ಹೇಳ್ಬೇಕಂತಂದ್ರೆ, ಈಗ ನಾವು ದಿನನಿತ್ಯ ನಾವು ಇರುವಂತಹ ತರಕಾರಿ ಕಾಯಿಪಲ್ಯಗಳನ್ನ ಹಾಕಿ ನಾವು ಮೊಲ ಸಾಕಾಣಿಕೆಯನ್ನು ಮನೆಯಲ್ಲಿ ಮಾಡ್ತಾರೆ. ಹೌದು. ಬಟ್ ನಾವು ಕಮರ್ಷಿಯಲ್ ಆಗಿ ವಾಣಿಜ್ಯದ ದೃಷ್ಟಿಯಿಂದ ಮಾಡಿದಾಗ ಖಂಡಿತವಾಗಿಯೂ ನಾವು ಮೊಲ ಸಾಕಾಣಿಕೆಯಲ್ಲಿ ಮೇವನ್ನು ಬೆಳೆಯಬೇಕಾಗುತ್ತೆ. ಅದು ಯಾವ್ದಪ್ಪ ಅಂದ್ರೆ ಕುದುರೆ ಮೆಂತಿ ಅಂತ ಮೇವು ಬರ್ತದೆ. ಓಹೋ. ಆ ಕುದುರೆ ಮೆಂತಿ ಅಂತ ಮೇವನ್ನ ಬೆಳೆದ್ರನ್ನ ಉತ್ತಮ ಆಗುತ್ತೆ ಮೊಲ ಸಾಕಾಣಿಕೆಯಲ್ಲಿ. ಅಂದ್ರೆ ಈಗ ರೈತರು ಕೇವಲ ಪಶು ಆಹಾರವನ್ನ ಅಥವಾ ಪ್ರಾಣಿಗಳಿಗೆ ಬೇಕಾದ ಹೊರಗಿನ ಆಹಾರವನ್ನೇ ಹಾಕಿ ಸಾಕ್ತೇನೆ ಅಂತ ಹೇಳಿದ್ರೆ ಅದು ಅಷ್ಟು ಫಲದಾಯಕ ಅಲ್ಲ ಅಂತ. ಅದು ಹೈನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆ ಅಂತ ಮಾಡ್ಬೇಕಂತಂದ್ರೆ, ನೀವು ಓನ್ಲಿ ನಾವು ಬೆಳಿಗ್ಗೆಲಿಂದ ರಾತ್ರಿ ನಾವು ಪಶು ಆಹಾರ ಹಾಕ್ತಿವಿ. ಪಶು ಆಹಾರ ಏನಿಲ್ಲಪ್ಪ ಅಂದ್ರೆ ಅದರಲ್ಲಿ ಹತ್ತಿ ಕಾಳು ಹಿಂಡಿ ಇರ್ತದ, ಅದ್ರ ಜೊತೆಗೆ ಗೋಧಿ ಭೂಸ, ಮೆಕ್ಕೆಜೋಳದ ನುಚ್ಚು, ಉಪ್ಪು, ಲವಣ ಮೆಸರಿನ ಇರ್ತದೆ. ಹಿಂಗಾಗಿ ಅದು 30-40 ರೂಪಾಯಿಗೆ ಒಂದು ಕೆಜಿ ಅದು ಸಿಗುತ್ತದೆ ಮಾರುಕಟ್ಟೆಯಲ್ಲಿ. ಬಟ್ ಅದು ಬಹಳ ಕಾಸ್ಟ್ಲಿ, ಅದು ವೆಚ್ಚದಾಯಕ ಆಗುತ್ತೆ, ಕಾಸ್ಟ್ಲಿ ಆಗುತ್ತೆ, ಅದು ಲಾಭದಾಯಕ ಆಗೋದಿಲ್ಲ. ಅದು ರೈತನ ಆದಾಯಕ್ಕೆ ಅದು ಸರಿ ಹೊಂದುವುದು. ಹೀಗಾಗಿ ನಾನು ಹೇಳ ಬಯಸ್ತೇನೆ ಅಂದ್ರೆ, ಆಹಾರವನ್ನು ಏನು ಪಶುಗಳಿಗೆ ಏನು ಕೊಡ್ತಿರ್ತೀರಿ ನೀವು, ಅದರಲ್ಲಿ 65-80% ಶೇಕಡ ಅದು ಆಹಾರದ ಖರ್ಚನೆ ಆಗಿರ್ತದೆ. ಇದರಲ್ಲಿ ನಾವು ಈ ಹಸಿರುಹುಲ್ಲು ಆಯ್ತು, ಒಣ ಜೋಳದ ಕಣಿಕೆ ಆಯ್ತು, ತೊಗರಿ ಒಟ್ಟಾಯ್ತು, ಕಡಲೆ ಒಟ್ಟು, ಇವನು ಭೂಸಗಳನ್ನ, ಇವನ್ನೆಲ್ಲ ನಾವು ಒಣ ಸ್ಟಾಕನ್ನು ಮಾಡಿಕೋಬೇಕಾಗತ್ತೆ. ಮತ್ತೆ ಇದನ್ನೆಲ್ಲ ನಾವು ತಿನ್ನಿಸಂತಿದ್ರೆ ಏನಾಗುತ್ತೆ, ನಮ್ಗೆ ಹೈನುಗಾರಿಕೆ ಖರ್ಚು ಕಡಿಮೆ ಆಗಿ ಲಾಭ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದ್ರೆ ಕೇವಲ ಅದನ್ನೇ ನೆಚ್ಚಿಕೊಂಡು ಇರಬಾರ್ದು, ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಜೊತೆಗೆ ಈ ಮೇವನ್ನು ತಿಂದ ಅಂತಹ ಪ್ರಾಣಿಗಳು ಏನು ಇರ್ತವೆ, ಆಕಳು, ಎಮ್ಮೆ, ಕುರಿ, ಆಡು, ಮೊಲ, ಇವೆಲ್ಲ ದಷ್ಟಪುಷ್ಟವಾಗಿರ್ತವೆ. ಮತ್ತೆ ಹಾಲು ಕೊಡುವುದಾದ್ರೆ ಹಾಲು ಜಾಸ್ತಿ ಸಿಗ್ತದೆ, ಮಾಂಸ ಆದ್ರೆ ಬಹಳಷ್ಟು ಒಳ್ಳೆಯ ಮಾಂಸ ಸಿಗ್ತದೆ ಅಂತ ಅಲ್ವಾ? ಈಗ ಪಟೇಲ್ ಹೇಳಿ, ಯಾವ ಯಾವ ಮೇವಿನ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳ್ತೀರಿ ರೈತರಿಗೆ? ಯಾವ್ಯಾವ ಮೇವಿನ ಬೆಳೆಗಂದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ನಾವು ನೋಡ್ತಾ ಇದ್ವಿ. ಇದರಲ್ಲಿ ಒಂದೇ ವರ್ಷದಾಗನೆ ಮೊದಲೆಲ್ಲ ಏನ್ ಮಾಡ್ತಿದ್ರು, ಏಕವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳಿತಿದ್ರು. ಏಕವಾರ್ಷಿಕ ಏಕದಳ ಮೇವಿನ ಬೆಳೆಗಳು. ಏಕದಳ ಅಂತಂದ್ರೆ ಒಂದೇ ಎಲೆ ಇರ್ತದ, ಒಂದೇ ವರ್ಷದಾಗನೆ ಮೊದಲು ಬೆಳೀತಾ ಇದ್ರು. ಬಟ್ ಈಗೆಲ್ಲ ಒಂದು ಲೇಬರ್ ಇನ್ವೆಸ್ಟ್ಮೆಂಟ್, ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಆಮೇಲೆ ನೀರಾವರಿ ಸಮಸ್ಯೆ ಆಗಿರ್ಬೋದು, ಕಳೆಗಳದ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಏಕದಳ ಏಕವಾರ್ಷಿಕ ಮೇವಿನ ಬೆಳೆಗಳಿಗಿಂತ ಬಹುವಾರ್ಷಿಕ ಮೇವಿನ ಬೆಳೆಗಳಿಗೆ ಅವ್ರು ಹೆಚ್ಚು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಈಗ ನಾವು ಎರಡೂ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಏಕವಾರ್ಷಿಕ ಏಕದಳ ಅಂತಂದ್ರೆ ಮೇವಿನ ಜೋಳ ಬರ್ತದ, ಮೇವಿನ ಗೋವಿನ ಜೋಳ, ಮೇವಿನ ಸಜ್ಜೆ ಬರ್ತದ. ಅದರಲ್ಲೇನೆ ಈ ಏಕದಳದಲ್ಲೇನೆ ಬಹುವಾರ್ಷಿಕ ಬಹುವಾರ್ಷಿಕ ಬಹುವಾರ್ಷಿಕ ಅಂತಂದ್ರೆ ನಾವು ಒಂದು ವರೆ ಬಿತ್ತಿದ್ವಿ, ಇಲ್ಲಪ್ಪ ಅಂದ್ರೆ ನಾವು ಗಣಿಕೆಗಳು ನಚ್ಚಿದ್ವಿ, ಅವನ ಹಚ್ಚಿದ್ರಿಂದ ನಾವು ವರ್ಷದಲ್ಲಿ 4 ಅಥವಾ 5 ಬರೀ ಕಟಾವು ಮಾಡಬಹುದು. ಅದು 3-4 ವರ್ಷದನ್ನು ಮತ್ತೊಂದು ಬರೀ ಹಚ್ಚೋದಾಗ್ಲಿ ಬಿತ್ತೋದಾಗ್ಲಿ ಆ ಸಮಸ್ಯೆನೇ ಬರೋದಿಲ್ಲ. ಒಮ್ಮೆ ಹಚ್ಚಿದ್ರೆ ಆ 3-4 ವರ್ಷಕ್ಕೆ ನಡೀತದೆ. ಈ ಅದು ಜಾಸ್ತಿ ಜಾಸ್ತಿ ಪ್ರಚಲಿತ ಆಗ್ತಾ ಇದೆ, ಏಕದಳ ಬಹುವಾರ್ಷಿಕ. ಅದರಲ್ಲಿ ಯಾವ್ದು ಬರ್ತದೆ, ಹೈಬ್ರಿಡ್ ನೇಪೇರ್ ಹುಲ್ ಅಂತಂದು, ಸೂಪರ್ ನೇಪೇರ್ ಅಂತದ್ದು, ಗಿನ್ನಿ ಅಂತ, ರೋಡ್ಸ್, ಪ್ಯಾರಾಗ್ರಾಸ್. ಇತ್ತೀಚಿನ ದಿನಗಳಲ್ಲಿ ಸೂಪರ್ ನೇಪಿಯರ್ ಅಂತ ಮೇವು ಕೂಡ ಅತಿ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಇದು ಹೈಬ್ರಿಡ್ ನೇಪಿಯರ್ ಅಂದ್ರೆ ಸರ್ಕಾರಿ ಹುಲ್ಲು ಸರ್ಕಾರಿ ಹುಲ್ಲು ಅಂತ ರೈತರೆಲ್ಲ ಹೇಳ್ತಿರ್ತಾರೆ. ಹೌದು, ಅದರದನ್ನೇ ಒಂದು ಇಂಪ್ರೂವ್ಡ್ ವೆರೈಟಿ. ಇವತ್ತು ಮಾತಾಡಕ್ಕೆ ನಾವು ಬಂದಿದ್ದೇನಪ್ಪ ಅಂದ್ರೆ ಒಂದು ಹೊಸ ತಳಿಗಳದ್ದು ಒಂದು ಹೊಸ ಆವಿಷ್ಕಾರ ಏನಾಗಿದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಅದನ್ನ ನಾವು ರೈತರಿಗೆ ತಿಳಿಸೋದಕ್ಕೆ ಬಹಳ ಮುಖ್ಯ. ಹೌದು, ರೈತರಿಗೆ ಮುಟ್ಟಬೇಕು. ಇದರಲ್ಲಿ ಸೂಪರ್ ನೇಪಿಯರ್ ತಳಿ ಏನದು, ಅದು ನಾವು ಈ ಹೈಬ್ರಿಡ್ ನೇಪಿಯರ್ ತಳಿಯಲ್ಲಿ ಸುಂಕು ಜಾಸ್ತಿ ಇರ್ತಿತ್ತು, ಅದು ಈ ಸಮಸ್ಯೆ ಸೂಪರ್ ನೇಪಿಯರ್ ಅಲ್ಲಿ ಇಲ್ಲ. ಅದು ನಾವು 1 ಹೆಕ್ಟರ್ ನ ತಗೊಂಡ್ರಿ ಅಂದ್ರೆ 2.5 ಎಕರೆ ತಗೊಂಡ್ರೆ ಹೈಬ್ರಿಡ್ ನೇಪಿಯರ್ ಅದು 175 ಟನ್ ಬರ್ತಿತ್ತು. ಬಟ್ ಅದೇ ಸೂಪರ್ ನೇಪಿಯರ್ ತಗೊಂಡ್ರೆ 400-450 ಟನ್ ಬಂದ್ಬಿಡ್ತದೆ, 2-2.5 ಪಟ್ಟು ಇಳುವರಿ ಜಾಸ್ತಿ ಇದೆ. ಓಹೋ, ಈ ರೀತಿಯಾಗಿ ಒಂದು ಬಯೋಮಾಸ್ ಕ್ವಾಂಟಿಟಿನೂ ಜಾಸ್ತಿ ಇರೋದ್ರಿಂದ ಆಮೇಲೆ ಅದರಲ್ಲಿಂದ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಗುಣಮಟ್ಟ ಚೆನ್ನಾಗಿರ್ತದೆ, ಸುಂಕು ಇರೋದಿಲ್ಲ. ಈ ರೀತಿಯಾಗಿ ಎಲ್ಲಾ ರೈತರು ಸೂಪರ್ ನೇಪಿಯರ್ ಕಡೆ ಬೆಳಿಬೇಕು, ಅದು ಚೆನ್ನಾಗುತ್ತೆ, ಒಳ್ಳೇದಾಗುತ್ತೆ ಅಂತ ನಾನು ತಿಳಿಸಬಯಸುತ್ತೇನೆ. ಅಂದ್ರೆ ಸೂಪರ್ ನೇಪಿಯರ್ ಈ ಮೇವನ್ನು ಕೂಡ ಬೆಳೆಸಲಿಕ್ಕೆ ರೈತರಿಗೆ ಅವಕಾಶ ಇದೆ. ಅವಕಾಶ ಯಾವ ರೀತಿಯ ಮಣ್ಣಿನ ಗುಣ ಅಥವಾ ಮಣ್ಣಿನ ಗುಣ ಇದಕ್ಕೆ ಈ ನಾವು ಮೇವಿನ ಬೆಳೆಗಳಿಗೆ ಸಾಮಾನ್ಯವಾಗಿ ಕಪ್ಪು ಮಣ್ಣು ಆಗಿರ್ಬೋದು, ಕೆಂಪು ಮಣ್ಣು, ಅದಕ್ಕೆ ಸಂಬಂಧ ಇಲ್ಲ. ಬಟ್ ನಾನು ಹೇಳೇನು ಬಯಸ್ತೇನೆ ಅಂತಂದ್ರೆ, ಒಂದು ನೀರಾವರಿ ಇದ್ದಂತ ರೈತರು ಮತ್ತೆ ಆಮೇಲೆ ಈ ರಸಗೊಬ್ಬರ ಕಾಲಕಾಲಕ್ಕೆ ಕೊಡ್ತಾ ಇರಬೇಕು. ಇಲ್ಲಪ್ಪ ನಾವು ಎಂಡೆ ಗೊಬ್ಬರ ಸಗಣಿ ಗೊಬ್ಬರ ಏನಾಗ್ತಿರ್ತೀವಿ ಅದನ್ನು ಕೊಡಬೇಕಾಗತ್ತೆ. ಅದನ್ನು ಕೊಟ್ಟರೆ ಫಲವತ್ತಾಗಿ ಅದನ್ನ ನಾವು ಸೂಪರ್ ನೇಪಿಯರ್ ಬೆಳಿಬಹುದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೂಪರ್ ನೇಪಿಯರ್ ಮೇವಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ರೈತರು? ಖಂಡಿತವಾಗಿಯೂ ನಾವು ನೋಡ್ತಾ ಇದೀವಿ, ಈಗ ಕನಿಷ್ಠ ಅಂತ ಗುಲ್ಬರ್ಗಾ ಜಿಲ್ಲೆಯಲ್ಲೇ ಕನಿಷ್ಠ ಅಂದ್ರೆ 150-200 ಜನ ಅದನ್ನ ಸೂಪರ್ ನೇಪಿಯರ್ ಮೇವನ್ನು ಬೆಳೆದಿದ್ದಾರೆ. ಮತ್ತೆ ಹಾರಿಜಾಂಟಲ್ ಸ್ಪ್ರೆಡ್ ಅನ್ನು ಆಗ್ತಾ ಇದೆ, ಒಬ್ಬ ರೈತರಲ್ಲಿ ಇನ್ನೊಬ್ಬ ರೈತನ ತಗೊಂತ ಇದನ್ನ. ಈ ಒಂದು ಎಕ್ಸಾಂಪಲ್ ನಾವು ಸುಂಟ್ನೂರ್ ಅಂತ ಆಳನ್ ತಾಲೂಕಿನಲ್ಲಿದೆ, ಅಲ್ಲಿ ನಾವು ಕೊಟ್ಟಿದ್ವಿ. ಆ ರೈತನೇ ಒಬ್ಬ ಚಿಕ್ಕಮಗಳೂರು ರೈತನಿಗಾರು ಕಳಿಸಿದ್ದಾನೆ ಅವನು. ಅಂದ್ರೆ ಪ್ರಚಾರ ಆಗಿದೆ, ಬಹಳ ಪ್ರಚಾರ ಆಗಿದೆ. ಲಾಭದಾಯಕವಾಗಿರ್ತಕ್ಕಂಥ ಮೇವು ಅನ್ನುವ ಲಾಭದಾಯಕ ಒಂದು ಮೇವು. ಅವ್ರೇನ್ ರೈತರು ಏನ್ ಅದನ್ನ ದುಡ್ಡಿಗೆ ಏನಾಗ ಮಾಡಂಗಿಲ್ಲ, ಬಟ್ ಅದೇನಂತಂದ್ರೆ ಒಬ್ಬ ಇನ್ನೊಬ್ಬ ರೈತನಿಗೆ ಒಳ್ಳೇದಾಗ್ಲಿ, ಆಕಳು ಎಮ್ಮೆ ಅಂತ ನಮ್ಮದೊಂದು ಭಾವನಾತ್ಮಕ ಸಂಬಂಧ ಇರ್ತದೆ. ಈಗ ಅದನ್ನು ಬೆಳೆಸಬೇಕಾದ್ರೆ ಖರ್ಚು ವೆಚ್ಚ ಹೇಗಿರ್ತದೆ ಪಾಟೀಲ್ ರೇ? ಖರ್ಚು ವೆಚ್ಚ ಈಗ ನಾವು ತೊಗರಿ ಹೆಸರು ಉದ್ದು ಅಂತ ಆ ರೀತಿ ಖರ್ಚು ಏನು ಬರಂಗಿಲ್ಲ. ಇದಕ್ಕೆ ಯಾವುದೇ ಒಂದು ಈ ಸಸ್ಯ ರೋಗಗಳು ಏನು ಬರ್ತಾವಲ್ಲ, ಹೌದು, ಈಗ ಆ ರೋಗ ಆ ರೀತಿ ರೋಗಗಳನ್ನು ಬರೋದಿಲ್ಲ. ಬಟ್ ಏನಂತಂದ್ರೆ ಕಾಲಕಾಲಕ್ಕೆ 3 ಫೀಟ್ 3 ಫೀಟ್ ಅಂತರದಲ್ಲಿ ನೆಡಬೇಕು, ಸೂಪರ್ ನೇಪಿಯರ್ ಮೇವನ್ನು ಬೆಳಿಬೇಕಾಗತ್ತೆ. ಆಮೇಲೆ ಎರಡನೇದ್ರ ಕಾಲಕಾಲಕ್ಕೆ ನೀರು ಕೊಡಬೇಕಾಗತ್ತೆ, ಮತ್ತೆ ಗೊಬ್ಬರ ಕೊಟ್ಕೊಂತ ಹೋಗ್ಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ದೇವದನ್ನು ಅದಕ್ಕೆ ಸಮಸ್ಯೆ, ರೋಗಗಳು ಆಯ್ತು, ಈ ಕೀಟಗಳು ಸಮಸ್ಯೆ ಆಯ್ತು, ಏನು ಬರಂಗಿಲ್ಲ ಅದಕ್ಕೆ, ಬಹಳ ಕಡಿಮೆ. ಅಂದ್ರೆ ಒಂದು ರೈತ ಸ್ನೇಹಿ ಮೇವು ಇದು. ಹೌದು, ರೈತ ಸ್ನೇಹಿನಿ ಮೇವು. ಈಗ ಇನ್ನೊಂದು ಈ ಮೇವಿನ ಕೆಫಿಟೇರಿಯಾ ಅಂತ ಹೇಳ್ತೇವೆ, ಏನು ಹಂಗೆ ಅಂದ್ರೆ? ಇದು ಒಂದು ಹೊಸ ವೈಜ್ಞಾನಿಕ ಒಂದು ವರ್ಡ್ ಅಂತ ಹೇಳ್ಬೋದು, ಪದ ಅಂತ ಹೇಳ್ಬೋದು. ಏನಂತಂದ್ರೆ ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಅಂತ ಕರಿತೀವಿ ನಾವು. 1 ಎಕರೆ ಜಮೀನಲ್ಲಿ ಸುಮಾರು 3 ಅಥವಾ 4 ಮೇವಿನ ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಎಂದು ಕರೆಯುತ್ತೇವೆ. ಏನದು 3-4 ಮೇವಿನ ಬೆಳೆ, ಅದು ಯಾವತ್ತಿಗೂ ಈಗ 1 ಎಕರೆ ನಾವು ಮೇವು ತಿಳ್ಕೊಂಡ್ರೆ 1 ಎಕರೆ ಮೇವು ಅಂದ್ರೆ 40 ಗುಂಟೆ ಜಮೀನು. ಆ 40 ಗುಂಟೆ ಜಮೀನಲ್ಲಿ 20 ಗುಂಟೆ ನಾವೇನ್ ಮಾಡ್ಕೋ ಸೂಪರ್ ನೇಪಿಯರ್ ಮೇವಿನ ಬೆಳೆ ಬೆಳಕಾಗುತ್ತೆ. ಅದರಲ್ಲಿ ಮತ್ತೆ 10 ಗುಂಟೆ ನಾವು ಕುದುರೆ ಮೆಂತೆ ಬೆಳಕಬೇಕಾಗುತ್ತೆ, ಇನ್ನು 10 ಗುಂಟೆ ಮೇವಿನ ಮೆಕ್ಕೆಜೋಳ ಬೆಳಕಬೇಕಾಗುತ್ತೆ. ಆಮೇಲೆ ಬದುಗಳ ಮೇಲೆ ಏನ್ ಮಾಡಕ್ಕೋಗುತ್ತೆ, ಮೇವಿನ ಗಿಡ ಮರಗಳನ್ನು ಬೆಳಕಬೇಕಾಗುತ್ತೆ. ನುಗ್ಗೆ ಗಿಡ ಆಗಿರ್ಬೋದು, ಚೊಗಿಚೆ ಗಿಡ ಆಗಿರ್ಬೋದು, ಸುಬಾಬುಲ್ ಗಿಡ ಆಗಿರ್ಬೋದು, ಈ ರೀತಿಯ ಒಂದು ವೈವಿಧ್ಯಮಯತೆಯನ್ನು ಏನ್ ಬೆಳಕೊಂಡಿರ್ತೀವಲ್ಲಿ ಹೊಲದಲ್ಲಿನೇ 3-4 ಮೇವಿನ ಬೆಳೆ ಗಿಡ ಮರಗಳನ್ನು ಬೆಳಕೊಡುತ್ತೆ, ಅದಕ್ಕೆ ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಅಂತ ಕರೀತೇವೆ. ಇದು ಏನಿದ್ರ ಒಳಗಡೆ ಸ್ವಾರಸ್ಯ ರಹಸ್ಯ ಏನಪ್ಪಾ ಅಂತಂದ್ರೆ, ನಾವು ಮೆಕ್ಕೆಜೋಳ ಏನಿದೆ, ಸೂಪರ್ ನೇಪಿಯರ್ ಏನಿದೆ, ನಾವು ಆಕಳ ಎಮ್ಮೆಗಳಿಗೆ ಹಾಕಿದ್ರೆ ಅದು ಹಾಲಿನ ಇಳುವರಿ ಜಾಸ್ತಿ ಮಾಡ್ತದೆ. ಕುದುರೆ ಮೆಂತಿ ಏನ್ ಮಾಡ್ತದ, ಹಾಲಿನಲ್ಲಿರುವಂತ ಕೊಬ್ಬಿನಾಂಶ ಜಾಸ್ತಿ ಮಾಡ್ತದೆ. ಓಹೋ, ಇದು ಬಹಳ ಮುಖ್ಯ. ರೈತರ ಅದೇ ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಹಾಲು ನಾವು ಹಾಲಿನ ಡೈರಿ ಸೊಸೈಟಿಗೆ ಹಾಕ್ತಾ ಇದೀವಿ, ಹಸಿರು ಮೇವು ತಿನ್ನಿಸ್ತಾ ಇದೀವಿ, ಡಿಗ್ರಿ ಬರ್ತಾ ಇಲ್ಲ. ಓಹೋ, ಡಿಗ್ರಿ ಬರ್ತದೆ, ಗುಣಮಟ್ಟ ಅಷ್ಟು ಬರ್ತಾ ಇಲ್ಲ ಅನ್ನೋದು. ಗುಣಮಟ್ಟ ಡಿಗ್ರಿ ಅಂತಂದ್ರೆ ಫ್ಯಾಟ್ ಬರ್ತದೆ. ಹೌದು, ಈಗ ಅವ್ರು ಹಾಲಿನ ಗುಣಮಟ್ಟ, ಈ ಫ್ಯಾಟ್ ಕೊಬ್ಬಿನಾಂಶ 3.5% ಇರಬೇಕು. SNF ಸಾಲಿಡ್ ನಾಟ್ ಫ್ಯಾಟ್ ಅಂತಂದು, ಘನರಹಿತ ಪದಾರ್ಥ ಅಂತಂದು 8.5 ಇರಬೇಕು. ನಾವು ಸೊಸೈಟಿಗೆ ಹಾಕ್ಬೇಕು, ಡೈರಿ ಸೊಸೈಟಿಗೆ, ಸಂಘಕ್ಕೆ ಹಾಕ್ಬೇಕಲ್ಲ. ಇದು ನಾವೇನಾದರೂ ಒಂದೇ ಥರದ ಮೇವಿನ ಬೆಳೆಗಳನ್ನು ಕೊಟ್ಟರೆ ಸೂಪರ್ ನೇಪರ್ ಆಗಿರ್ಬೋದು ಮೆಕ್ಕೆಜೋಳ ತಿನ್ನಿಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಬಟ್ ಫ್ಯಾಟ್ ಬರಂಗಿಲ್ಲ. ಈ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಈ ರೀತಿ ಮೇವಿನ ಕೆಫ್ಟೇರಿಯ ಮಾಡಿಕೊಳ್ಬೇಕು. ನೀವು ಇದ್ದಂಥ ಜಾಗದಲ್ಲೇ ತಮ್ಮ ಒಂದು ಎಕರೆ ಹೊಲದಲ್ಲಿ ಎರಡು ಮೂರು ಮೇವಿನ ಬೆಳೆಗಳನ್ನು ಬೆಳ್ಕೊಂಡು ಆ ಕುದುರೆ ಮೆಂತೆ ಅದನ್ನು ಬೆಳ್ಕೊಂಡು ನಾವು ತಿನ್ನಿಸ್ಬೇಕಾಗುತ್ತೆ. ಅಂದ್ರೆ ಒಂದೇ ಮೇವಿನ ಬೆಳೆಗೆ ಇದು ಆಶ್ರಯಿಸಬಾರ್ದು, ಆಶ್ರಯಿಸಬಾರ್ದು, ಬೇರೆ ಬೇರೆ ಇರಬೇಕು. ಬೇರೆ ಬೇರೆ ಒಂದು ಎಕರೆ ಇದ್ರೆ ಅದೊಂದು ನಾಲ್ಕು ಪಾಲ್ ಮಾಡ್ಕೊಂಡು ನಾಲ್ಕು ಮಾಡೋದು ಒಳ್ಳೇದಲ್ಲ, ಒಳ್ಳೇದಾಗುತ್ತೆ. ತುಂಬಾ ಉತ್ತಮ. ಆಮೇಲೆ ಇನ್ನೊಂದು ಏನ್ ಕೇಳ್ತಾರೆ ಅಂದ್ರೆ ರೈತರು, ಸರ್ ನಾವು ಒಂದು ಐದಾರು ಆಕಳುಗಳನ್ನು ಕಟ್ಟಿದ್ದೆ, ಎಮ್ಮೆಗಳನ್ನು ಕಟ್ಟಿದ್ದೆ, ಒಂದು ಪ್ರಾಕ್ಟಿಕಲ್ ಕ್ವಶನ್ ಇದು. ಅವರು ನಾವು ಎಷ್ಟು ಎಕರೆ ಮೇವು ಬೆಳಿಬೇಕಾಗುತ್ತೆ ಸರ್, ನಾನು ಮುಂದಿನ ವಾರ ಪಂಜಾಬಿಗೆ ಹೋಗಿ ಎಮ್ಮೆಗಳನ್ನು ತರಕತ್ತೀನಿ, ಸಾಂಗೋಲಕ್ಕೆ ಹೋಗಿ ಆಕಳುಗಳನ್ನು ತರಕತ್ತೀನಿ, ನಾನು ಎಷ್ಟು ಮೇವಿನ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ಎಷ್ಟು ಎಕರೆ ನಾವು ಮೇವನ್ನು ಬೆಳಿಬೇಕಾಗುತ್ತೆ ಅಂತ ಕೇಳ್ತಿರ್ತಾರೆ. ನಾನು ಒಂದು ಒಂದು ಫಾರ್ಮುಲಾ ಇದೆ, ಸೂತ್ರ, ಐದು ಅಥವಾ ಆರು ಆಕಳುಗಳನ್ನು ಸಾಕಬೇಕಾಗಿತ್ತಂದ್ರೆ ಒಂದು ಎಕರೆ ಮೇವನ್ನು ಬೆಳಿಬೇಕಾಗುತ್ತದೆ. ಇದು ಗೊತ್ತಿರಬೇಕು ರೈತರಿಗೆ. ಒಂದು ಎಕರೆ, ಒಂದು ಎಕರೆ, ಒಂದು ಆಕಳ ಈಕ್ವಲ್ ಟು ಐದು ಕುರಿ ಅಂದ್ರೆ ಒಂದು ದಿನದಲ್ಲಿ ಒಂದು ಆಕಳ ಮೇವೇನು ತಿಂತದೆ, ಅದು ಒಂದು ದಿನದಲ್ಲಿ ಐದು ಕುರಿ ತಿಂತಾವ. ಐದು ಕುರಿಗಳಿಗೆ ಸಾಕು, ಐದು ಕುರಿ ಅಥವಾ ಐದು ಆಡುಗಳಿಗೆ. ಈ ರೀತಿಯಾಗಿ ನಾವು ಒಂದು ಎಕರೆ ಮೇವನ್ನು ಬೆಳೆದ್ರಗಿನ ಐದು ಆಕಳ, ಐದು ಎಮ್ಮೆ, ಇಪ್ಪತ್ತರಿಂದ ಇಪ್ಪತ್ತೈದು ಕುರಿ ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಆಡುಗಳನ್ನ ಸಾಕಬಹುದು. ಇದು ಗೊತ್ತಿತ್ತಪ್ಪ ಅಂದ್ರೆ ಏನಾಗುತ್ತೆ, ವರ್ಷವಿಡೀ ಹಸಿರು ಮೇವನು ಆಗುತ್ತೆ, ಆಮೇಲೆ ಯಾವುದೇ ಒಂದು ಹಾಲಿನ ಇಳುವರಿ, ಹಾಲಿನ ಕೊಬ್ಬಿನಾಂಶ ಕಡಿಮೆ ಆಗುವುದಿಲ್ಲ. ರೈತರ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆ ವಿಧಾನ ಅಂತ ಅಲ್ವಾ. ಈ ಕೆಫಿಟೇರಿಯಾವನ್ನ ಕೆಲವರಲ್ಲಿ ಒಂದು ಎಕರೆ ಜಾಗ ಇರುವುದಿಲ್ಲ, ಈ ಸಾಮೂಹಿಕ ಕೃಷಿ ಪದ್ಧತಿಯ ಮೂಲಕ ಒಂದೇ ಕಡೆಯಲ್ಲಿ ನಾಲ್ಕು ಜನ ಸೇರ್ಕೊಂಡು ಹಾಗೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಮಾಡಬಹುದು. ಇಲ್ಲಿ ಆ ರೀತಿ ಸಮಸ್ಯೆ ಇಲ್ಲ ಸರ್. ಗುಲ್ಬರ್ಗ ಆಯ್ತು, ಕಲ್ಯಾಣ ಕರ್ನಾಟಕ ನೋಡ್ತೀವಲ್ಲ, ಎಲ್ಲಾ ರೈತರನ್ನು ಕೂಡ ಸಾಮಾನ್ಯವಾಗಿ 15 ಎಕರೆ 20 ಎಕರೆ ಜಾಗ ಇರ್ತದೆ, ಜಮೀನಿಗೆ ಏನು ಕೊರತೆ ಇಲ್ಲ. ಈಗ ಆಕಳು ಸಾಕಬೇಕಂತ ಇದ್ದವರು ಕೆಲವೊಮ್ಮೆ ಒಂದು ಮನೆ ಮಾತ್ರ ಇರ್ತದೆ, ಒಂದು 5 ಗುಂಟೆ ಅಂತಲ್ಲಿ ಇದ್ದಾಗ ಏನ್ ಮಾಡಬೇಕಾಗುತ್ತೆ, ಈಗ ಹೊಲದಲ್ಲಿ ಲೀಸ್ ಆದ್ರೂ ತಗೋಬೇಕಾಗ ಹಾಗೆ ತಗೊಂಡು ಮಾಡ್ಲೇಬೇಕಾಗುತ್ತೆ ಅದನ್ನ. ಈಗ ಪಾಟೀಲ್ರೆ, ಈ ಏಕದಳದ ಬಗ್ಗೆ ತಾವು ವಿವರಿಸಿ ಹೇಳಿದ್ರಿ, ಈ ಏಕದಳ ಹಾಗೂ ದ್ವಿದಳ ಈ ಮೇವಿನ ಬೆಳೆಗಳ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಹೌದು, ಅದನ್ನ ಏಕದಳ ಅಂತಂದ್ರೆ ಒಂದೇ ಎಲೆ ಇರುತ್ತೆ, ಅದಕ್ಕೆ ಹೈಬ್ರಿಡ್ ನೇಪ್ಯರು, ಸೂಪರ್ ನೇಪ್ಯರು, ಪ್ಯಾರಾ ರೋಡ್ ಸುಲ್ ಅಂತ ಹೇಳಿದೀನಿ. ದ್ವಿದಳ ಅಂತಂದ್ರೆ ಒಂದೇ ಗಿಡ ಎರಡೆರಡು ಎಲೆಗಳು ಇರ್ತಾವ. ಅದ್ ಯಾವ್ದು ಬರ್ತಪ್ಪ ಅಂದ್ರೆ ಅದರ ಬಹುವಾರ್ಷಿಕ ಹೇಳ್ಬೇಕಂದ್ರ, ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಬೇಕಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಹೋ, ಅಂದ್ರೆ ಸುಮಾರಾಗಿ 18-22% ಪ್ರೋಟೀನ್ ಇರ್ತದೆ. ಬಟ್ ಇದರಲ್ಲಿ ಎಷ್ಟಿರ್ತದೆ, ಯಾವಾಗ ನಾವು ಏಕದಳ ಅಂತ ಏನ್ ಹೇಳಿದ್ವಿ, ಹೌದು, ಅದರಲ್ಲಿ ಪಿಷ್ಟದ ಅಂಶ ಜಾಸ್ತಿ ಇರ್ತದೆ. ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಈ ರೀತಿಯಾಗಿ ಒಂದು ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಮತ್ತೆ ಪ್ರೋಟೀನ್ ಪರ್ಸೆಂಟೇಜ್ ಎರಡೂ ಇರುವಂತದ್ದು ಮೇವನ್ನು ಹಾಕಬೇಕಾಗುತ್ತೆ. ನಾವು ಏನ್ ಹೇಳಿದೆ, ನಾನು ಸೂಪರ್ ನೇಪ್ಯರ್ ಪ್ಲಸ್ ಕೊದರೆ ಮೆಂತೆ, ಮತ್ತೆ ಜ್ವಾಳದ ಕಣಿಕೆನು ಬೇಕು. ಏನಂತಂದ್ರೆ ಒಂದು ಫಾರ್ಮುಲಾ ಏನಂದ್ರೆ ಸರ್, ಒಂದು ಆಕಳ ಅಥವಾ ಒಂದು ಎಮ್ಮೆ ಒಂದು ದಿನಕ್ಕೆ 30 ಕೆಜಿ ಮೇವನ್ನು ತಿನ್ನುತ್ತವೆ. 30 ಕೆಜಿ 30 ಕೆಜಿ ಅದರಲ್ಲಿ ನಾವೇನ್ ಮಾಡಬೇಕಾಗುತ್ತೆ, 20 ಕೆಜಿ ಹಸಿರು ಹುಲ್ಲು ಪ್ಲಸ್ 10 ಕೆಜಿ ಒಣ ಜ್ವಾಳದ ಕಣಿಕೆ, ಜ್ವಾಳದ ಕಣಿಕೆ ಹಾಕಬೇಕಾಗ. ಈಗ ಗಂಗಾವತಿ ಆ ಭಾಗ ಮಂಡ್ಯ ಭಾಗದಾಗ ಹೋದ್ರಗಿನ ಭತ್ತದ ಹುಲ್ಲಾಗ್ತಾರೆ. ಹೌದು, ಈ ನಮ್ಮ ಭಾಗದಲ್ಲಿ ಭತ್ತ ಏನು ಬೆಳೆಯಂಗಿಲ್ಲ. ಹೌದು, ಏನಾಗಬೇಕಾಗುತ್ತೆ, ಜ್ವಾಳದ ಕಣಿಕೆ ಹಾಕ್ಬೇಕಾಗ್ತದೆ. ಹೌದು, ಆಮೇಲೆ 20 ಕೆಜಿ ನಾನು ಹಸಿರು ಹುಲ್ಲು ಅಂತ ಹೇಳಿದೆ, ಆ 20 ಕೆಜಿ ಹಸಿರು ಹುಲ್ಲಲ್ಲಿ 15 ಕೆಜಿ ಸೂಪರ್ ನೇಪಿ, ಅದರಲ್ಲಿ ಪಿಷ್ಟದಂಶ ಜಾಸ್ತಿ ಜಾಸ್ತಿ ಇರ್ತದೆ. ಇನ್ನು 5 ಕೆಜಿ ಕುದುರೆ ಮೆಂತೆ. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ಏನಾಗುತ್ತ, ಒಂದು ಪಿಷ್ಟ, ಒಂದು ಪ್ರೋಟೀನು ಪ್ಲಸ್ ಜ್ವಾಳದ ಕಣಿಕೆಯಲ್ಲಿ ಅದು ಡೈಜೆಷನ್ ಅಂದ್ರೆ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ಆಗುವಂತ ಅಂಶಗಳು ಇರೋದ್ರಿಂದ ಈ ಮೂರು ಕೊಡೋದ್ರಲ್ಲಿ ಏನಾಗುತ್ತ, ಆ ಹಾಲಿನಂತ ಇಳುವರಿ ಕೊಬ್ಬಿನಾಂಶ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದ್ರೆ ಇದನ್ನ ವಿಭಾಗ ಮಾಡಿಕೊಂಡು ಹಾಕಿದ್ರೆ ಬಹಳಷ್ಟು ಒಳ್ಳೆಯ ಪ್ರಾಣಿಗಳಿಗೆ, ಆಕಳುಗಳಿಗೆ ಅಥವಾ. ಈಗ ಅಜೊಲ್ಲ ಅಂದ್ರೆ ಏನು? ಹೌದ್ರೆ, ಈಗ ನೀವು ಕೇಳಿದ್ರಿ, ನಾ ಒಬ್ಬರಿಗೆ ಒಂದು ಎರಡು ಆಕಳುಗಳನ್ನು ಕಟ್ಟಬೇಕಾಗುತ್ತೆ, 5 ಗುಂಟೆ ಜಾಗ ಇರಂಗಿಲ್ಲ, ಕಡಿಮೆ ಇರ್ತದೆ, ಅವ್ರು ಏನ್ ಮಾಡ್ಬೇಕಂದ್ರೆ ಈ ರೀತಿ ಅಜೊಲ್ಲ ಬೆಳ್ಕೋಬೇಕಾಗುತ್ತೆ. ಸುಲಭ, ಅದು ಸುಲಭ. ಇದನ್ನು ಕೂಡ ನೀರಿನ ಮೇಲೆ ಬೆಳೆಯುವ ಸಸ್ಯ, ಫರ್ನ್ ಜಾತಿಗೆ ಸೇರಿದ ಸಸ್ಯ ಅಜೊಲ್ಲ ಅಂತಂದ್ರೆ. ಅಜೊಲ್ಲದ ಗ್ರೀಕ್ ಭಾಷೆಗೆ ಏನಂತಾರೆ, ನೀರಿಲ್ಲಾರದೆ ಬದುಕಲಾರದು. ನೀರಿನಲ್ಲೇ ಇರಬೇಕು, ನೀರಿನಲ್ಲೇ ಇರ್ತದೆ, ಅದು ತೇಲಾಡ್ಕೊಂಡಿರ್ತದೆ, ತೇಲಾಡಿಕೆ ಅಂತಾರೆ. ಅದು ತೇಲಾಡಿಕೆ ಅಂತಂದ್ರೆ ಅದು ಅಲ್ಲೇ ನೀರಿನ ಮೇಲೆ ಬೆಳೀತಾ ಇರ್ತದೆ. ಆಮೇಲೆ ಇದು ಏನ್ ಮಾಡಬೇಕು, ಇದು ಅಜೊಲ್ಲ ಆಯ್ತು ಸರ್ ಇಷ್ಟೆಲ್ಲ ಮಾಡಿದ್ವಿ, ಅವ್ರೇನ್ ಹೇಳ್ತಾರೆ, ನಾವು ಒಂದು ಹೇಳ್ತೀವಿ ಬಂದ್ರೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಡೆಮೋ ಪ್ಲಾಟ್ ಇದೆ, ರೈತರಿಗೆ ತೋರಿಸಕ್ಕೆ ಯಾವ ರೀತಿ ತಿನ್ನಿಸ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ. 10 ಫೀಟ್ ಉದ್ದ, 5 ಫೀಟ್ ಅಗಲ, 1 ಫೀಟ್ ಆಳ, ಅಂದ್ರೆ 1 ಫೀಟ್ಗಿಂತ ಕಡಿಮೆ ಆಳ ತೊಡಬೇಕು. ಇಷ್ಟು ಇಷ್ಟು ನಾವು ತೆಗೆದು ತೊಡಬೇಕಂತ, ತೆಗೆದು ತೊಡೋದು ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಸ್ಬೇಕು, ಅದ್ರಲ್ಲಿ 10 ಕೆಜಿ ಮಣ್ಣು, ಹೊಲದಲ್ಲಿರುವಂತ ಮಣ್ಣು, ಮತ್ತೆ 1-5 ಕೆಜಿ ಸಗಣಿ, ಎಂಡೆ ಹಾಕಬೇಕಾಗತ್ತೆ, ನೀರೆಲ್ಲ ನೀರ್ ಕಲಸಬೇಕಾಗತ್ತೆ, ನೀರೆಲ್ಲ ತುಂಬಿಸ್ಬೇಕು. ಮರುದಿನ ಏನ್ ಮಾಡಬೇಕು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಜೋಲಾ ಕಲ್ಚರ್ ಅದನ್ನು ತಗೊಂಡು ಬಂದು ಅವ್ರ ನೀರಿನ ಮೇಲೆ ಬಿಡಬೇಕು ಬಿಡಬೇಕು. ಒಂದು ವಾರದೊಳಗೇನೆ ಪೂರ್ತಿ ಅದೇನು ನಾವೇನು ತಗ್ಗು ತೋಡಿರ್ತೀವಲ್ಲ ಪಾಂಡ್ ಏನ್ ಮಾಡಿರ್ತೀವಿ ಪೂರ್ತಿಯಾಗಿ ಬೆಳ್ಕೊಂಡ್ಬಿಡ್ತದೆ. ಸರಿ, ಅದ್ರ ಮೇಲೆ ನಾವು ಚಪ್ರ ಹಾಕಬೇಕಾಗತ್ತೆ. ಇದು ನಾವೇನು ಕಾಸ್ಟ್ಲಿಯಲ್ಲಿಂದ ಏನ್ ಮಾಡಕ್ ಹೋಗ್ಬೇಡ. ತೊಗರಿ ಕಟ್ಟಿಗೆ ಚಪ್ರ ಇರ್ತದೆ, ಹತ್ತಿ ಕಟ್ಟಿಗೆ ಚಪ್ರ ಇರುತ್ತೆ. ಚಪ್ರ ಯಾಕೆ ಹಾಕ್ಬೇಕು ಸರ್? ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಏನಾದ್ರು ಬಿದ್ರೆ ಓನ್ಲಿ 50% ಸನ್ಲೈಟ್ ಬೇಕು ಅದಕ್ಕೆ. ಸೂರ್ಯನ ಬೆಳಕು 50% ಅಷ್ಟೇ ಬೇಕು. ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬಿದ್ರೆ ಕೆಂಪು ಹಾಕಿ ಬಿಡ್ತು. ಹಸಿರು ಹಸಿರು ಇರುವುದಿಲ್ಲ, ಹಸಿರು ಹಸಿರು ಇರಂಗಿಲ್ಲ, ಅದು ಒಂದು ಪ್ರಾಬ್ಲಮ್. ಅದು ಆಮೇಲೆ ಗಿಡದ ಕೆಳಗೆ ಮಾಡಿದ್ರೆ ಗಿಡದೆಲೆಗಳು ಬಿದ್ದು ವಾಸನೆ ಬರಕ್ ಶುರು ಮಾಡ್ತಾರೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಚಪ್ರ ಬೇಕಾಗುತ್ತೆ. 50% ಸನ್ಲೈಟ್ ತೆಗ್ಗು ಎಷ್ಟು ತೋಡಿದೆ ಅಷ್ಟು ಪ್ರಮಾಣದ ಒಂದು ಚಪ್ರ ಬೇಕು. ಇದು ಒಂದು. ಆಮೇಲೆ ಇಷ್ಟೆಲ್ಲ ಮಾಡಿದ್ರು ಸರ್, ಇದ್ರಲ್ಲಿ ಏನು ಸರ್ ಅಜೋಲಾ ತಿನ್ನಸರ್ಲಿಂದ ಏನು ಲಾಭದಾಯಕ ಅಂತ ರೈತರು ಕೇಳ್ತಾರೆ. ಇದು ಏನಂತಂದ್ರೆ, ಒಂದು ಆಕಳ ಅಥವಾ ಒಂದು ಎಮ್ಮಿಗೆ ನಾವು ದಿನಾಲು 1 kg ಅಜೋಲಾವನ್ನ ತಿನ್ನಿಸ್ಬೇಕಾಗತ್ತೆ. ಯಾವ ರೀತಿ ತಿನ್ನಿಸ್ಬೇಕ್ರಿ ಅಂತ ಕೇಳ್ತಾರೆ. ನಾವು ಹಿಂಡಿ ತಿನ್ನಿಸ್ತಿರ್ತೀವಿ, ಆ ಚುನ್ನಿ ತಿನ್ನಿಸ್ತಿರ್ತೀವಿ, ಹಾಲಿನದಕ್ಕಿಂತ ಮುಂಚೆ ನಾವು ದಾಣೆ ಮಿಶ್ರಣ ತಿನ್ನಿಸ್ತೀವಿ, ಅದರಲ್ಲೇ ಮಿಕ್ಸ್ ಮಾಡಿಬಿಡೋದು. ಇದನ್ನು ಅದರೊಟ್ಟಿಗೆ ಮಿಶ್ರಣ ಮಾಡಿಬಿಡೋದು. ಹಸಿರುವಂತಾನೆ ಅಜೋಲಾನೇ ಅದ್ರ ಜೊತೆ ಮಿಶ್ರಣ ಮಾಡಿಬಿಡೋದು. ಅಂದ್ರೆ ಸಣ್ಣ ಸಣ್ಣ ಕತ್ತರಿಸಿ ಹಾಕ್ಬೇಕು, ಸಣ್ಣದಿರ್ತದೆ, ಎಲೆಗಳನ್ನೇ ಸಣ್ಣವಿರ್ತಾವ, ಅದ್ರ ಜೊತೆಗೆ ಮಿಶ್ರಣ ಮಾಡಿಬಿಡೋದು. ಮಿಶ್ರಣ ಮಾಡಿ ದಿನಾಲು 1 kg ತಿನ್ನಿಸ್ತಿರ್ತೀವಿ. ಕುರಿ ಆಡುಗಳಿಗಾದ್ರ 200-250 grams ಅಂದ್ರೆ 1/2 kg ತಿನ್ನಿಸ್ಬೇಕಾಗತ್ತೆ. ಆಮೇಲೆ ಈ ನಮ್ಮ ಮೊಲಗಳಿಗಾಯ್ತು ಅಂದ್ರೆ 50-100 grams ತಿನ್ಸ್ಬೇಕಾಗುತ್ತೆ. ಕೋಳಿಗಳನ್ನು ತಿಂತಾವ, ಅದನ್ನು ಅಲ್ಲಿ ಕುಕ್ಕಿ ಕುಕ್ಕಿ ಅದು ಅಜೋಲ ಪಾಂಡ್ ಮೇಲೆ ಕುಂತ್ಕೊಂಡು ತಿಂತಿರ್ತಾವ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಸಂಶೋಧನೆ ಮಾಡಿದೀವಿ ಇದನ್ನ. ಸುಮಾರಾಗಿ 1 ತಿಂಗಳ ತನಕ ನಾವು ಅಜೋಲ ತಿನ್ನಿಸಿದ್ರೆ 1 ತಿಂಗಳಾದ್ಮೇಲೆ ಅಂತ ಹಾಲಿನ ಇಳುವರಿ 1/2 liter ಒಂದು ಲೀಟರ್ ಜಾಸ್ತಿ ಆಗುತ್ತೆ. ಅಜೋಲ ತಿಂದದ್ದು. ಆಮೇಲೆ ಫ್ಯಾಟ್ ಪರ್ಸೆಂಟೇಜ್, ಈಗ ನಾವು 3.5 ಫ್ಯಾಟ್ ಇತ್ತಪ್ಪ ಅಂದ್ರೆ 4% ತನಕ ಫ್ಯಾಟ್ ಆಗುತ್ತೆ. 8% ನಾವು SNF ಇತ್ತು ಅಂದ್ರೆ 8.5% 9% SNF ಆಗುತ್ತೆ, ಘನರಹಿತ ಪದಾರ್ಥ. ಈ ರೀತಿ ಅಜೋಲಾ ತಿನ್ನಿಸೋದ್ರಿಂದ ಅವರಿಗೆ ದಾಣಿ ಮಿಶ್ರಣದ ಖರ್ಚುನು ಉಳಿತಾಯ ಆಗುತ್ತೆ. ಅದನ್ನ ನಾವು 1/2 kg ತನಕ ಕಡಿಮೆ ಮಾಡಬಹುದು. 1/2 kg ಕಡಿಮೆ ಮಾಡಿದ್ರೆ ಮತ್ತೆ ಅದು ಆಲ್ಮೋಸ್ಟ್ ಒಂದು 8-10 rupees ತನಕ ಖರ್ಚು ಉಳಿತದ, ಅದನ್ನು ಉಳಿತದ. ಮತ್ತೆ ಈ ಕಡೆ ಅಲ್ಲಿನ ಇಳುವರಿ ಕೊಬ್ಬಿನಾಂಶ ಅದನ್ನು ಜಾಸ್ತಿ ಆಯ್ತು. ಈಗ ಅಜೋಲಾ ಬೆಳಿಬೇಕಾದ್ರೆ ಖರ್ಚು ವೆಚ್ಚ ಇಲ್ವಾ? ಎಷ್ಟು ಸಮಯದಲ್ಲಿ ಬೆಳೀತದೆ ಅದು ಹೇಗೆ ಸರ್? ಅದು ಏನಾಗುತ್ತೆ ಅಂತಂದ್ರೆ, ನಾವು 10 feet ಉದ್ದ 5 feet ಆಗಲ್ಲ, ಪ್ಲಾಸ್ಟಿಕ್ ಅಷ್ಟೇ ಖರ್ಚು. ನಿಮ್ಮಲ್ಲಿ ಇಟ್ಟಂಗಿಲ್ಲ, ಮತ್ತೆ ಅದು ತನ್ನಷ್ಟಕ್ಕೆ ಬೆಳೆದಾನೆ, ಒಂದು ಮತ್ತೆ ದಿನ ಬೆಳಿತಾ ಇರ್ತದ. ನಾವು 1 kg ಹಾಕಿದ್ರೆ ಈ ಫೀಟ್ ಏನ ಡೈಮೆನ್ಷನ್ಸ್ ಹೇಳಿದೆ ನಿಮ್ಗೆ, 10 feet ಉದ್ದ 5 feet ಆಗಲ್ಲ 1 feet ಆಳ ಅಂತ ಡೈಮೆನ್ಷನ್ಸ್ ಏನ್ ಹೇಳಿದೆ, ಡೈಲಿ 1 kg ಅಜೋಲಾ ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಅದು ಎಲ್ಲಿ ಸಿಗ್ತದೆ ಅಜೋಲಾ? ನಮ್ಮಲ್ಲೇನೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಸಿಗ್ತದೆ, ಆಳನ್ ಚೆಕ್ ಪೋಸ್ಟ್ ಅಲ್ಲಿ ಇದೆ, ನಾವು ಫ್ರೀನೇ ಕೊಡ್ತಾ ಇದೀವಿ. ಅದನ್ನು ಕೂಡ ರೈತರು ಬಳಕೆ ಮಾಡ್ಕೋಬಹುದು ತಮ್ಮಲ್ಲಿ, ಬೇಕಂತಾದ್ರೆ ಸಂಪರ್ಕ ಮಾಡಬಹುದು, ಸಂಪರ್ಕ ಮಾಡಿ ತಮ್ಮಲ್ಲಿ ತಗೊಂಡೋಗ್ಬಹುದು. ಅಂದ್ರೆ ಅಜೋಲಾ ಒಂದು ರೈತರ ಪಾಲಿಗೆ ಒಳ್ಳೆ ಮೇವು ಅಂತ ಆಯ್ತು, ಒಳ್ಳೆ ಮೇವು. ಇನ್ನೊಂದು ಈ ರಸಮೇವು ಅಂತ ಇದೆ ಅಲ್ಲ, ಅದು ರಸಮೇವು ವರ್ಷವಿಡಿ ಹಸಿರು ಮೇವು ಒಂದು ಟೈಟಲ್ ಇದೆ. ರಸಮೇವು ವರ್ಷವಿಡಿ ಹಸಿರು ಮೇವು, ಹಸಿರು ಮೇವು. ಇದು ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ಆಯ್ತು, ಈ ಒಟ್ಟು ಬಿಸಿಲಿನಾಡ ಪ್ರದೇಶ ಏನಿರ್ತದೆ, ವರ್ಷವಿಡಿ ಹಸಿರು ಮೇವು ತಿನ್ನಸಕ್ ಆಗುದಿಲ್ಲ. ಜನವರಿ ಫೆಬ್ರವರಿ ತಿಂಗಳಿಂದ ಹಸಿರು ಮೇವನೇ ಸಿಗಂಗಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ಕೋತಾರೆ, ಮೆಕ್ಕೆಜೋಳ ಬೆಳ್ಕೋಬೇಕಾಗತ್ತ. ಮೆಕ್ಕೆಜೋಳ ಬೆಳ್ಕೊಂಡು ಅದನ್ನ ಕಟಾವಿ ಹಂತಿಗೆ ಡಿಸೆಂಬರ್ ತಿಂಗಳದಾಗ ಕಟಾವು ಮಾಡಿ ಅದನ್ನ ನಾವು ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಒಂದು ರಸಮೇವನಾಗಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಈ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ನಾವು ತೆಗೆದು ತೋಡಿ ಅದರೊಳಗೆ ತುಂಬಿ ತುಂಬಿ ತುಂಬತಾ ಇದ್ವಿ. ಹೌದು, ಈಗ ಲೇಬರಿಯಸ್ ಪ್ರೋಸೆಸ್, ಅದು ಕಷ್ಟದಾಯಕ ಕೆಲಸ. ಮತ್ತೆ ಎರಡನೇದು ಏನಪ್ಪ ಅಂದ್ರೆ, ಲೇಬರ್ಗಳು ಕೃಷಿ ಕಾರ್ಮಿಕರ ಸಮಸ್ಯೆ ಇರ್ತದೆ. ಈ ರೀತಿಯಾಗಿ ನೋಡಕ ಪ್ಲಾಸ್ಟಿಕ್ ಏನೇ ಸಿಗ್ತದ, ಇನೋವೇಟಿವ್ ಟೆಕ್ನಾಲಜಿ, ಲೋ ಕಾಸ್ಟ್ ಟೆಕ್ನಾಲಜಿ, ಕಡಿಮೆ ವೆಚ್ಚ ತಂತ್ರಜ್ಞಾನ ಏನಿದೆ, 650-700 rupees ಒಂದು ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತದೆ. 1 meter × 1 meter × 1.2 meter ಉದ್ದ ಅಗಲ ಮತ್ತೆ ಎತ್ತರ, 1 meter × 1 meter × 1.2 meter ಈ ಅಳತೆಯಲ್ಲಿ ನಾವು 1 ton ರಸಮೇವನ್ನು ನಾವು ಪಡೆಯಬಹುದು. ನಾವೇನ್ ಮಾಡ್ಬೇಕಾಗ್ತಿದ್ರಾಗ, ಯಾವಾಗ ಮೆಕ್ಕೆಜೋಳ ಹಾಲುಗಾಳು ಇರುವಂತದಲ್ಲಿ ಈಚೆಗಿದ್ರೆ ಹಾಲು ಬರ್ತಿರ್ತ, ಅಂತ ಟೈಮ್ನಲ್ಲಿ ಕಟಾವ್ ಮಾಡಿಬಿಡೋದು, ಪೂರ್ತಿ ಕಾಳಾಗಕ್ ಬಿಡಬಾರ್ದು. ಯಾಕಂದ್ರೆ ರಸಮೇವ್ ಮಾಡ್ಬೇಕಾಗತ್ತ, ಹಸಿರು ಮೇವಿಗಾಗಿನೇ ನಾವು ಮೆಕ್ಕೆಜೋಳನ ಬೆಳೆಸಿರ್ತೀವಿ, ಹಾಕಿ ಬಿತ್ತಿ ಬೆಳೆಸಿರ್ತೀವಿ. ಅದನ್ನ ನಾವು ಹಾಲುಗಳಿರುವಂತದಲ್ಲಿ ಕಟಾವ್ ಮಾಡಬೇಕು. ಚಾಫ್ ಕಟ್ಟರ್ನಲ್ಲಿ ಪೂರ್ತಿ ಸಣ್ಣ ಸಣ್ಣ ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು ಮೇವು ಕತ್ತರಿಸುವ ಯಂತ್ರದಲ್ಲಿ. ಒಂದೊಂದು ಅದು ಎಷ್ಟಿರ್ಬೇಕು, 1 inch × 1 inch ಇರಬೇಕು. ಅದು ಕಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ನಾವೇನ್ ಪ್ಲಾಸ್ಟಿಕ್ ಶೀಟ್ ಹೇಳಿದೆ ಅಂದ್ರೆ ಪಾಲಿಇಥೈಲಿನ್ ಬ್ಯಾಗ್ ಅದರಲ್ಲಿ ಹಾಕಬೇಕು. ಹಾಕಿದ್ಮೇಲೆ ತುಳಿಬೇಕು, ಒಂದಿಬ್ರು ಇಳಿದು, ಒಂದು ಪದರಕ್ಕ ಇನ್ನೊಂದು ಪದರಕ್ಕ ಗ್ಯಾಪೇ ಇರಬಾರ್ದು, ಅಂದ್ರೆ ಜೋಡಿ ಆಗಿ ಅಲ್ಲಿ ಸೇರಿ ಪ್ರೆಸ್ ಆಗಿ ತುಳಿತಾ ಇರಬೇಕು, ಗಾಳಿ ಆಡದಿರಬಾರ್ದು. ಸಪೋಸ್ ಆ ಒಂದು ಪದರಕ್ಕ ಇನ್ನೊಂದು ಪದರಕ್ಕ ಗಾಳಿ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಬೂಸ್ಟ್ ಈ ಮೌಲ್ಡ್ ಅಕ್ಯುಮುಲೇಷನ್ ಅಂದ್ರೆ ಫಂಗಸ್ ಗ್ರೋತ್ ಆಗಕ್ ಸ್ಟಾರ್ಟ್ ಮಾಡ್ತದೆ. ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ತೊಳೆದಾಗ ಏನಾಗುತ್ತೆ ಅಂತಂದ್ರೆ ಈ ಮೌಲ್ಡ್ ಗ್ರೋತ್ ಆಗಂಗಿಲ್ಲ. ಆಮೇಲೆ ನಾವು ಈ ರೀತಿಯ ನಾವು ಒತ್ತಿ ಒತ್ತಿಯನ್ನು ತುಂಬಿರ್ತೀವಿ, ಲಾಸ್ಟ್ಗೆ ಕೊನೆ ಹಂತದಾಗ ಏನ್ ಮಾಡ್ಬೇಕಂದ್ರೆ ಒಂದು ಕಲ್ಲಾಯ್ತು, ಕೊಲ್ಡ್ ಆಯ್ತು, ಕಟ್ಟಿಗೆದ ಒಂದು ದೊಡ್ಡ ದಪ್ಪ ಒಂದು ಕೊಲ್ಡ್ ಇಟ್ಟಿರ್ಗನ ಒಳಗಡೆ ಗಾಳಿ ಆಗ್ಲಾರ್ದಂಗ್ ನೋಡ್ಕೋಬೇಕು, ಅಂದ್ರೆ ಭಾರ ಇಡಬೇಕು, ಭಾರ ಇಡಬೇಕು. ಅದು ಒಂದು ತಿಂಗಳಾಗದ ತಕ್ಷಣ ಒಂದು ತಿಂಗಳ ತನಕ ಅಷ್ಟೇ ಬಿಟ್ಟು ಬಿಡ್ಬೇಕು, ನಾವೇನ್ ಮಾಡಕ್ ಹೋಗ್ಬಾರ್ದು. ಒಂದು ತಿಂಗಳಾದ ತಕ್ಷಣ ನೋಡಿದಾಗ ಬಂಗಾರದ ಹಳದಿ ಬಣ್ಣ, ಹಣ್ಣಿನ ವಾಸನೆ, ಅದರ ಪಿ ಎಚ್ ರಸಸಾರ ಲೆಸ್ ದನ್ ಫೋರ್ ಅಥವಾ ಫೋರ್ ಅಥವಾ ಫೈವ್ ತನ ಇತ್ತಪ್ಪ ಅಂದ್ರೆ ಒಳ್ಳೆಯ ಗುಣಮಟ್ಟದ ರಸಮೇವು, ಅದನ್ನ ನಾವು ಜಾನುವಾರುಗಳಿಗೆ ತಿನ್ನಿಸಬಹುದು. ರೈತರು ಕೇಳ್ತಾರೆ, ಸರ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ ಎಷ್ಟು ಪ್ರಮಾಣ ತಿನ್ನಿಸ್ಬೇಕು, ಇದರಿಂದ ಏನ್ ಲಾಭ ಅಂತ ಕೇಳ್ತಾರೆ. ಇದರಿಂದ ಏನ್ ಲಾಭ ಆಗುತ್ತೆ ಅಂತಂದ್ರೆ, ಒಂದು ನಾವು ಒಂದು ಆಕಳ ಅಥವಾ ಎಮ್ಮೆಗಳಿಗೆ 8-10 ಕೆಜಿ ತಿನ್ನಿಸ್ಬೋದು ನಾವು. ನಾ ಎಲ್ಲಿ ಉಪಯೋಗ ಆಗುತ್ತದೋ, ಒಂದು ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಹಸಿರುಮೇವು ಸಿಗಂಗಿಲ್ಲ ಆ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಎರಡನೇದೇನಾಗತ್ತ, ಸುಮಾರು ಒಂದು 20-30 ಎಮ್ಮೆ ಗೌಳಿ ಎಮ್ಮೆಗಳು ಕಟ್ಟಿಕೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಹಸಿರುಮೇವನೇ ಸಿಗಂಗಿಲ್ಲ. ಹೌದು, ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಾಗತ್ತ, ಹೊಲದಲ್ಲಿರುವಂತಹ ತಮ್ಮ ಮೆಕ್ಕೆಜೋಳ ಬೆಳ್ಕೊಂಡು ಈ ರೀತಿ ರಸಮೇವು ಸ್ಟಾಕ್ ಮಾಡ್ಕೋಬೇಕು ಅವ್ರು. ಸ್ಟಾಕ್ ಮಾಡ್ಕೊಂಡು ಅಂತ ಬೇಸಿಗೆ ದಿನದಾಗ ಏನ್ ಮಾಡ್ಬೇಕು, ಇದನ್ನ ಅಲ್ಲಿ 10 ಕೆಜಿ ಇದನ್ನ ತಿನ್ನಿಸ್. ಅದು ಎಷ್ಟು ಸಮಯದಲ್ಲಿ ರಸಮೇವಾಗಿ? ಒಂದು ತಿಂಗಳು ಬೇಕಾಗುತ್ತೆ. ಒಂದು ತಿಂಗಳು ನಾವೇನ್ ಪ್ಲಾಸ್ಟಿಕ್ ಬ್ಯಾಗ್ ಒತ್ತಿ ಒತ್ತಿ ತುಂಬುತ್ತೀವಿ, ಒಂದು ತಿಂಗಳ ಒಂದು ಹಸಿರು ಬಣ್ಣದಿಂದ ಬಂಗಾರದ ಹಳದಿ ಬಣ್ಣ ಆಗ್ಬೇಕಾಯ್ತಂದ್ರೆ, ಒಳ್ಳೆಯ ಗುಣಮಟ್ಟ ಹಣ್ಣಿನ ವಾಸನೆ ಬರ್ಬೇಕಂತಂದ್ರೆ ಅದು ಒಂದು ತಿಂಗಳು ಬೇಕಾಗುತ್ತೆ. ಈ ರೀತಿ ಒಂದು ತಿಂಗಳಾದ ತಕ್ಷಣ ನಾವು ಒಂದು ಬರೀ ತಿನ್ನಿಸಕ್ ಸ್ಟಾರ್ಟ್ ಮಾಡಿದೀವಿ, ತಿನ್ನಿಸಕ್ ಸ್ಟಾರ್ಟ್ 6 ತಿಂಗಳಿಂದ 1 ವರ್ಷದ ತನೂ, ಅದು ತಿಳ್ಕೋಬೇಕು ರೈತ ಬಾಂಧವರೇ. ನಾವು ಒಂದು ಬರೀ ನಾವು ತಿನ್ನಿಸಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನ ತಿನ್ನಿಸಬಹುದು ಅಂತ ರೈತರು ಕೇಳ್ತಾರೆ. ಹೌದು, 6 ತಿಂಗಳಿಂದ 1 ವರ್ಷದ ತನ ನಾವು ಆ ಮೇವನ್ನ ತಿನ್ನಿಸಬಹುದು ಮತ್ತೆ ಬಳಕೆ ಮಾಡಿಕೊಳ್ಳಬಹುದು. ಓಹೋ, ಇದನ್ನ ಸ್ಟಾಕ್ ಇಟ್ಟಾಗೆ, ಸ್ಟಾಕ್ ಇಟ್ಟಾಗೆ ಅಂದ್ರೆ ಹಸಿರು ಮೇವಿನ ಸ್ಟಾಕ್ ಇಟ್ಟಂಗೆ. ನಾವು ಜೋಳದ ಕಣಿಕೆ ನೆಡ್ತೀವಿ, ತೊಗರಿ ಒಟ್ಟನ್ನ, ತೊಗರಿ ಇದನ್ನೆಲ್ಲ ಇಟ್ಟಿರ್ತೀವಿ ಹೂಸನ್ನ, ಬಟ್ ಇದನ್ನ ಹಸಿರು ಮೇವು ಸ್ಟಾಕ್ ಇಡಕ್ಕಾಗಲ್ಲ. ಬಟ್ ಯಾವ ರೀತಿ ಸ್ಟಾಕ್ ಮಾಡ್ಬೇಕಂದ್ರೆ ಇದು ರಸಮೇವಿನ ಮುಖಾಂತರ ಅದಕ್ಕೆ ಪರಿಹಾರ ರೈತರಿಗೆ. ಇದು ಮತ್ತೊಂದು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ. ಎಮ್ಮೆ ಆಕಳ ಸಾಕುವಂತ, ಕುರಿ ಆಡು ಸಾಕುವಂತ ರೈತರಾಯ್ತು, ಬೇಸಿಗೆ ಕಾಲದಲ್ಲಿ ಹಸಿರು ಮೇವನ್ನು ಕೊರತಿದ್ದಾಗ ನೀಗಿಸುವಂತ ಒಂದು ಪ್ರಯತ್ನ ಇದೆ. ಈಗ ರಸಮೇವನ್ನು ಮಾಡಬೇಕಾದ್ರೆ ರೈತರು ಏನ್ ಮಾಡ್ಬೇಕು ಅಂತೆ? ಒಂದು ಮೆಕ್ಕೆಜೋಳ ಬೆಳ್ಕೋಬೇಕಾಗತ್ತೆ. ಎರಡನೇದು ಈ ಮಳೆಗಾಲದಿಂದಲೇ ಈ ಬೆಳ್ಕೋಬೇಕಾಗತ್ತೆ. ಡಿಸೆಂಬರ್ ತಿಂಗಳದಾಗ ಕಟಾವು ಮಾಡಿ ಅದನ್ನ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಒತ್ತಿ ಒತ್ತಿ ತುಂಬಬೇಕಾಗುತ್ತೆ. ಜನವರಿ ತಿಂಗಳಲ್ಲಿ ಅವರು ಫೆಬ್ರವರಿ ತಿಂಗಳಿಂದ ನಾವು ತಿನ್ನಿಸಿಕೊಂಡು ಹೋಗಬೇಕಾಗುತ್ತೆ. ಯಾಕಂದ್ರೆ ಅವಾಗನೇ ಅದರದ್ದು ಹಸಿರು ಮೇವಿನ ಕೊರತೆ ಇರ್ತದೆ. ಯಾವಾಗ ಹಸಿರು ಮೇವಿನ ಕೊರತೆ ಇದೆ ಅದಕ್ಕೆ ಆವಾಗ ಇದನ್ನು ಬಳಕೆ ಮಾಡಬಹುದು ಅಂತ ಅಡಿಕೆ ಮಾಡಬಹುದು. ಮೇವಿನ ಗಿಡ ಮರಗಳು ಬರ್ತಾವೆ, ಇದು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದು ಮೇವಿನ ಗಿಡ ಮರಗಳು ಯಾವ್ದಕ್ಕೆ ಉಪಯೋಗ ಆಗುತ್ತಪ್ಪ ಅಂದ್ರೆ, ನಮ್ಮ ಕುರಿ ಆಡುಗಳಿಗೆ, ಕುರಿ ಆಡುಗಳಿಗೆ ಅದು ಅದು ವರದಾನ ಇದ್ದಂಗೆ. ಈಗ ನಮ್ಮ ಮೇವಿನ ಗಿಡ ಮರಗಳು ನಮ್ಮೇನ ಆಕಳ ಎಮ್ಮೆಗಳಿಗೆ ಅಷ್ಟು ಬೇಕಾಗಿಲ್ಲ, ಈ ಕುರಿ ಆಡುಗಳಿಗೆ ಮಾತ್ರ ಅದು ವರದಾನ ಇದ್ದಂಗೆ. ಇದು ಏನ್ ಎಷ್ಟು ಅಂತಂದ್ರೆ, ಒಂದು ದಿನಕ್ಕೆ ಒಂದು ಕುರಿ ಅಥವಾ 5 ಕೆಜಿ ಅಲ್ಲಿಂದ 6 ಕೆಜಿ ಮೇವನ್ನು ತಿಂತದೆ. 5 ಕೆಜಿಗೆ ಏನೇನು ಮೇವು ತಿಂತದ? ಒಂದು 2.5-3 ಕೆಜಿ ಏಕದಳ ಮೇವಿನ ಬೆಳೆ ಅಂತ, ಹೈಬ್ರಿಡ್ ನೀಪೇರ್ ಆಗಿರ್ಬೋದು ಅಥವಾ ಪ್ಯಾರಾವುಲ್ ಆಗಿರ್ಬೋದು, ಗಿನ್ನಿ ಹುಲ್ ಆಗಿರೋದು, ಅದನ್ನ ಹಾಕಬೇಕಾಗುತ್ತೆ. ಇನ್ನ 1 ಕೆಜಿ ಏನಬೇಕಂತ, ಕುದುರೆ ಮೆಂತೆ ಹಾಕಬೇಕಾಗುತ್ತೆ, ಅಂದ್ರೆ ದ್ವಿದಳ ಮೇವಿನ ಬೆಳೆ. ಇನ್ನ 1 ಕೆಜಿ ಏನ್ ಬೇಕಾಗತ್ತೆ, ದಾಣಿ ಮಿಶ್ರಣ ಬೇಕಾಗುತ್ತೆ. ಯಾವುದು ದಾಣಿ ಮಿಶ್ರಣ ಅಂತಂದ್ರೆ, ತೊಗರಿ ಒಟ್ಟು ಒಣ ಪದಾರ್ಥ ಬೇಕಾಗುತ್ತೆ. ಯಾವ್ದಂದ್ರೆ ತೊಗರಿ ಒಟ್ಟಾಯ್ತು, ಕಡಲೆ ಒಟ್ಟಾಯ್ತು, ಅದು ಬೇಕಾಗುತ್ತೆ. ಓಹೋ, ಇದು ಒಂದಾಯ್ತು. ಇದಲ್ದನೆ ಈ ಟಗರ ಆಡುಗಳಿಗೆ, ಟಗರಗಳಿಗೆ 500 ಗ್ರಾಂ ದಾಣಿ ಮಿಶ್ರಣ ಕೊಡಬೇಕಾಗುತ್ತೆ. ಈ ದಾಣಿ ಮಿಶ್ರಣ ಅಂತಂದ್ರೆ ಕಾನ್ಸಂಟ್ರೇಟ್ ಫೀಡ್, ಅದು ಪಶು ಆಹಾರ. ಅದು ಅದ್ರಾಗ ತೊಗರಿ, ಅದ್ರ ಮೆಕ್ಕೆಜೋಳ ನುಚ್ಚಿರ್ತದ, ಗೋಧಿ ಬೂಸ ಇರ್ತದ, ಹತ್ತಿ ಕಾಳು ಹಿಂಡಿ ಇರ್ತಾವ, ಅವೆಲ್ಲ ಬೇಕಾಗತ್ತೆ. ಓಹೋ, ಹಾಲು ಹಿಂಡುವಂತ ಆಡು ಅಥವಾ ಕುರಿಗಳಿಗೆ, ಗರ್ಭಿಣಿಯಾದಂತಹ ಕುರಿಗಳಿಗೆ 250 ಗ್ರಾಂ ಬೇಕಾಗ್ತದೆ. ಯಾವ್ದು ಬೇಕಾಗುತ್ತೆ, ದಾಣಿ ಮಿಶ್ರಣ ಕೊಡಬೇಕು. ಒಂದು 5 ಕೆಜಿ ಹಸಿರು ಮೇವು ಮತ್ತು ಒಣ ಮೇವು, ಮತ್ತೆ 1 ಕೆಜಿ ನಾವು ಹೇಳಿದೆ 500 ಗ್ರಾಮು ಟಗರಗಳಿಗೆ ಪ್ಲಸ್ ಓತಗಳಿಗೆ, ಮತ್ತೆ 250 ಗ್ರಾಂ ಗರ್ಭಿಣಿ ಕುರಿಗಳಿಗೆ ಮತ್ತು ಹಾಲಿಂಡುವಂತ ಕುರಿ ಆಡುಗಳಿಗೆ ಕೊಡಬೇಕಾಗತ್ತೆ. ಇದು ಕೂಡ ಆರೋಗ್ಯಪೂರ್ಣವಾಗಿ ಬೆಳಿಲಿಕ್ಕೆ ಮತ್ತೆ ಹಾಲು ಕೊಡಲಿಕ್ಕೆ. ಅದೇ ರೀತಿಯಾಗಿ ನಾವು ಆಕಳ ಎಮ್ಮೆಯಲ್ಲಿ ದಾಣಿ ಮಿಶ್ರಣ ಎಷ್ಟು ಕೊಡಬೇಕು ಅಂತ ನಿಮ್ ಪ್ರಶ್ನೆ ಬರ್ತದೆ. ಹೌದು, ಸುಮಾರು 2.5-3 ಲೀಟರ್ ಹಾಲಿಂಡುವಂತ ಆಕಳಗಳಿಗೆ 1 ಕೆಜಿ ದಾಣಿ ಮಿಶ್ರಣ ಕೊಡಬೇಕಾಗುತ್ತದೆ. ನಾನೇನ್ ಹೇಳ್ತಾ ಇದ್ದೇನೆ ರೈತ ಬಾಂಧವರು ಅಂದ್ರೆ, ನಾವು ಹೊರಗಡೆ ಕಮರ್ಷಿಯಲ್ ಆಗಿ ನಾವು ಖರೀದಿ ಮಾಡೋದಕ್ಕಿಂತ, ನಿಮ್ಮ ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ಸ್, ಕೃಷಿ ನಾವು ಕಟಾವಾದ ಮೇಲೆ ಏನು ಉಳಿದಂತ ಪದಾರ್ಥಗಳನ್ನ ಇರ್ತಾವ, ಅದ್ರ ಮುಖಾಂತರನೇ ನಾವು ಈ ದಾಣಿ ಮಿಶ್ರಣ ತಯಾರಿಕೆ ಮಾಡಿಕೊಳ್ಬಹುದು. ಏನ್ ಬೆಳಿಬೇಕಾಗುತ್ತೆ, ಮೆಕ್ಕೆಜೋಳ ನುಚ್ಚಬೇಕಾಗುತ್ತೆ, ಮೆಕ್ಕೆಜೋಳ ಬೆಳ್ಕೊಂಡ್ಬಿಟ್ರೆ ನುಚ್ಚು ಮಾಡಬಹುದು. ನಾವು ಗೋಧಿ ಇರ್ಲ ಮಾತ್ರ ತೊಗರಿ ನಾವು ಜಾಸ್ತಿ ಬೆಳಿತೀವಿ. ಆ ತೊಗರಿದು ಚುನಿ ಏನಿರ್ತದ ಅದು ಒಡೆದದ್ದು, ಆ ಪುಡಿ ಆಯ್ತು, ಅದನ್ನ ಗಿರಣಿಯಾಗಿ ಬಂದಿರ್ತ, ಅದನ್ನ ಇದು ಮಾಡೋದು ಎರಡು ಪದಾರ್ಥ. ಅದು ಹತ್ತಿ ಕಾಳು ಹಿಂಡಿ ಒಂದು ಅಥವಾ ಶೇಂಗಾ ತಂಡ ಅದೊಂದು ತರಬೇಕಾಗತ್ತೆ. ಆಮೇಲೆ ಉಪ್ಪು ನಮ್ಮಲ್ಲೇ ಇರ್ತದ, ಆಮೇಲೆ ಲವಣ ಮಿಶ್ರಣ ಅಂತಂದು ಅಂತವನ್ನೆಲ್ಲ ತಗೊಂಡ್ ಬಂದು ನಾವೇ ಮಿಶ್ರಣ ಮಾಡಿ ಎರಡೂವರೆ ಲೀಟರ್ ಹಾಲು ಕೊಡ್ತಾ ಇದ್ದ ಬಂದ್ರೆ ಒಂದು ಕೆಜಿ ನಾವು ತಿನ್ನಿಸ್ಕಂತ ಹೋಗ್ಬೋದು ನಾವು. ಅದು ಮಿಶ್ರಣ ಮಾಡಿದ ಮೇಲೆ ಆಗ್ಲೇ ತಿನ್ನಿಸ್ಬೋದು, ಸ್ವಲ್ಪ ದಿನ ಇಡಬೇಕು. ಇದನ್ನ ನಾನೇನ್ ಹೇಳಿದೀನಿ, ಒಂದು ಗಂಟಲ್ ನಾವು ತಯಾರು ಮಾಡಿ ಬಿಡ್ಬೇಕು ನಾವು. ಒಮ್ಮೆಲೆ ತಯಾರು ಮಾಡಿ ಇಟ್ಕೋ, ದಿನ ದಿನ ಮಾಡಕ್ ಆಗೋದಿಲ್ಲ. ಒಂದು ಗಂಟಲ್ ಎರಡು ಗಂಟಲ್ ನಾವು ಒಂದು ಗುಣಚೀಲದಾಗ ಹಾಕಿ ತಯಾರು ಮಾಡಿ ಇಟ್ಕೋ. ನಾ ಇವತ್ತು ಬೆಳಿಗ್ಗೆ ಇವತ್ತಿನಾಗ ನಾವು ಒಂದು ಆಗಳಕ್ಕೆ ತಿನ್ನಿಸ್ಬೇಕಾಗಿತ್ತಂದ್ರೆ ಸುಮಾರು ಆರು ಗಂಟೆಗೆ ನಾವು ಹಾಲು ಇಡ್ತಿರ್ತೀವಿ. ಇವತ್ತು ಆರತ್ನೆ ಐದು ಗಂಟೆಗೆನೆ ನಾವು 10 liters ಹಾಲು ಇಡ್ತಾ ಇತ್ತು, 4 kg ಇನ್ನೇನು ಪದಾರ್ಥಗಳನ್ನು ತಗೊಂಡು ನೀರಿನಾಗ ಹಾಕಿ ನೆನೆ ಇಡಬೇಕು. ಅದನ್ನ ನೆನೆ ಇಡಬೇಕು ಒಂದು ಅರ್ಧ ಗಂಟೆ ತಾಸು. ಆಗದ ತಕ್ಷಣ ಅದೇನಾಗತ್ತ, ಅದು ಆಗ್ಲ ಇಷ್ಟಪಟ್ಟು ತಿಂತದ, ತಿನ್ಲಿಕ್ಕೂ ಸುಲಭ ಆಗ್ತದೆ, ಇಷ್ಟಪಡ್ತದ. ಅದೇ ಒಣದಿತ್ತಪ್ಪ ಅಂದ್ರೆ ಏನಾಗತ್ತ, ಕಷ್ಟಪಡ್ತದ ಮತ್ತೆ ಅದು ಡಸ್ಟಿನೆಸ್ ಇರ್ತದ, ಆಗಿಬಿಡ್ತದ. ಈ ರೀತಿಯಾಗಿ ನೀರಾಗಿ ಸ್ವಲ್ಪ ಮೆತ್ತಗಾಯ್ತಪ್ಪ ಅಂದ್ರೆ ಅದು ತಿನ್ನಕ್ಕೆ ಇಷ್ಟಪಡ್ತದ. ಓಹೋ, ತುಂಬಾ ಚೆನ್ನಾಗಿ ಕ್ರಿಯೆನ ಚೆನ್ನಾಗಿರ್ತದ. ಅಂದ್ರೆ ಮೇವಿನ ಎಲೆಗಳ ಅಥವಾ ಗಿಡ ಮರಗಳಿಂದ ತಯಾರಿಸುವಂತ ಈ ಇದು ಕೂಡ ಬಹಳಷ್ಟು ಉಪಯೋಗಕಾರಿ ಅಂತ. ಒಟ್ಟಿನಲ್ಲಿ ಈ ಪಶುಪಾಲನೆಯಲ್ಲಿ ಮೇವಿನ ಬೆಳೆಗಳನ್ನ ನಾವೇ ತಯಾರು ಮಾಡಿ ಲಾಭದಾಯಕ. ಹೌದು, ಇನ್ನೊಂದು ರೈತರು ಏನ್ ತಪ್ಪು ಮಾಡ್ತಾರ ಅಂದ್ರೆ, ಆಕಳಗಳು ಎಮ್ಮೆಗಳನ್ನ ತಂದು ಬಿಡ್ತಾರ, ಕುರಿ ಆಡುಗಳನ್ನ ತಂದು ಬಿಡ್ತಾರ. ಅವ್ರೇನ್ ತಿಳ್ಕೊಂಡಿರ್ತಾರ ಅಂದ್ರೆ, ನಾವು ಬದುಗಳ ಮೇಲೆ ಇರುವಂತ ಮೇವನ್ನು ಕಟಾವು ಮಾಡೇನೆ ನಾವು ಆ ಕುರಿ ಆಡುಗಳಿಗೆ ಹಾಕಬಹುದು, ಹಾಕಬಹುದು ಎಮ್ಮೆಗಳಿಗೆ ಹಾಕಬಹುದು ಅಂತ ಹೇಳ್ತಾರೆ. ಬಟ್ ಅವ್ರು ತಿನ್ನೋದು ನೋಡಿಬಿಟ್ರೆ ಎದೆ ಹೊಡ್ಕೊಂಡ್ ಬಿಡ್ತಾರ ರೈತರು. ಯಾಕಂದ್ರೆ ಎಮ್ಮೆಗೆ ಏನಾವು ಕಟ್ ಮಾಡ್ಕೊಂಡ್ ಬಂದಿದ್ದನ್ನ ನಾ ಮೇವನ್ನ ಬದುಗಳ ಮೇಲೆ ಒಡಿನ ಮೇಲೆ ಕಟ್ ಮಾಡ್ಕೊಂಡ್ ಬಂದು ಹಾಕ್ತಿವಿ, ನಾವ್ ಆ ಕಡೆ ಒಂದು 10 minutes ಹೋಗಿ ಬರೋದ್ರ ಖಾಲಿ ಮಾಡಿ. ಆ ರೀತಿಯಾಗಿ ನಾನು ಹೇಳೋದನ್ನಂತಂದ್ರೆ, ತಂದ ಮೇಲೆ ನೀವು ಮೇವಿನ ಬೆಳೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ತರೋದಕ್ಕಿಂತ 3 ಮೊದಲನೇ ಆಕಳ ಎಮ್ಮೆ ಅಥವಾ ಕುರಿ ಆಡುಗಳನ್ನ 3 ಮೊದಲನೇ ನಾವು ಮೇವಿನ ಬೆಳೆಗಳನ್ನು ಯೋಚನೆ ಮಾಡಿ ಮೇವಿನ ಕೆಫ್ಟೇರಿಯನ್ನ ಸ್ಥಾಪನೆ ಮಾಡಿಕೊಳ್ಳೋದು. ಕುರಿ ಆಡುಗಳಿದ್ರೆ ಗಿಡ ಮರಗಳನ್ನ ಬೆಳಿಬೇಕಾಗುತ್ತೆ. ನುಗ್ಗೆ ಗಿಡ ಬಹಳ ಶ್ರೇಷ್ಠ, ಸ್ಟೈಲೋಜಾಂತಸ್ ಅಂತ ಮೇವು ಬರುತ್ತೆ, ಅದನ್ನು ಒಳ್ಳೇದೇನು ಕುರಿ ಆಡುಗಳಿಗೆ. ಎರಡನೇದ ಏನ್ ಹೇಳ್ತಾ ಇದ್ರೆ, ಡ್ರಿಪ್ ಇರಿಗೇಷನ್ ಮಾಡಬೇಕಾಗತ್ತ, ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಡ್ಬೇಕು. ನಾವ್ ಇದನ್ನ ರೈತರಿಗೆ ಹೇಳ್ತೀವಿ, ಇದು ಮೇವಿನ ಬೆಳೆಗಳನ್ನೆಲ್ಲ ಹನಿ ನೀರಾವರಿ ಪದ್ಧತಿ ಹೇಳಿ ಸರ್, ನಾವು ಕಬ್ಬಿಗೆ ನಾವು ತೊಗರಿಗೆನೆ ಮಾಡಿಲ್ಲ, ಇದೇನು ಮೇವಿನ ಬೆಳೆಗಳು ಬೆಳಿಬೇಕಂತ. ಬಟ್ ಇದು ಬಹಳ ತಪ್ಪಿದು. ಯಾಕೆ ಹೇಳ್ತಾ ಇದ್ರೆ ಅಂದ್ರೆ, ಹಲವಾರು ಡೈರಿ ಫಾರ್ಮ್ಗಳು ಕುರಿ ಫಾರ್ಮ್ಗಳು ಬೇಸಿಗೆದಿಂದ ನೀರಿನ ಸಮಸ್ಯೆ ಬಂದಾಗಿ ಹೋಗಿದಾವ. ಹಾಗರ್ಗಾದಲ್ಲಿ, ಕಾಜಾಕೋಟ್ನೂರದಲ್ಲಿ, ಗೋಪಾಲ್ ತೆಗನೂರಿನಲ್ಲಿ ಹಲವಾರು ನಾನು ಕುರಿ ಫಾರ್ಮ್ಗಳನ್ನ ಮತ್ತೆ ಡೈರಿ ಫಾರ್ಮ್ಗಳನ್ನ ನೋಡಿದೀನಿ. ನೀರಿನ ಸಮಸ್ಯೆಯಿಂದನೇ ಬೇಸಿಗೆ ಕಾಲದಲ್ಲಿ ಮುಚ್ಚಿ ಹೋಗ್ಬಿಡ್ತಾವ. ಆ ಸಮಸ್ಯೆ ನೀಗಿಸಬೇಕಂದ್ರೆ ಇದು ಒಳ್ಳೇದು ಅಂತ. ನೀಗಿಸಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ, ಹನಿ ನೀರಾವರಿ ಪದ್ಧತಿ ಮಾಡಿಕೊಳ್ಬೇಕಾಗ. ಅವಾಗ ಏನಾಗತ್ತಪ್ಪ ಅಂದ್ರೆ, ತಮ್ಮ ಬೋರ್ವೆಲ್ ಏನಿರ್ತದ ಅದಕ್ಕಷ್ಟ ಒತ್ತಡ ಬೀಳಂಗಿಲ್ಲ. ಬೇಸಿಗೆ ಕಾಲದಲ್ಲಿ ಕೂಡ ಅದು ನಡೀತಾ ಇರ್ತದೆ, ನಮ್ದನ್ನು ಕೂಡ ಈಗ ಡೈರಿ ಫಾರ್ಮ್ ಅನ್ನು ನಡೀತಾ ಇರ್ತದೆ. ಅದೇನು 4-5 ಪಿರಿಯಡ್ ಇದೆಯಲ್ಲ, ಫೆಬ್ರವರಿ ತಿಂಗಳಿಂದ ಜೂನ್ ಪಿರಿಯಡ್, ಅದು ವೆರಿ ಕ್ರಿಟಿಕಲ್ ಪಿರಿಯಡ್. ಅದು ಆ ಮೂಮೆಂಟ್ ನಲ್ಲಿ ನಾವು ನೀರಿನ ಒಂದು ಉಪಯೋಗ ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ತುಂಬಾ ಒಳ್ಳೆಯ ಮಾಹಿತಿ ಪಾಟೀಲ್ ರೇ. ಈಗ ಈ ಬಗ್ಗೆ ರೈತರು ಇಷ್ಟು ಹೇಳಿದ್ರು ಕೂಡ ಕೆಲವೊಂದು ಸಂದೇಹಗಳು ಸಮಸ್ಯೆಗಳು ಹುಟ್ಟಿಕೊಳ್ಳೋದು ಸಹಜ. ಈಗ ಪಶುಪಾಲನೆಯಲ್ಲಿ ಮೇವಿನ ಬೆಳೆಗಳ ಈ ಒಂದು ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕಾದ್ರೆ ನಿಮ್ಮನ್ನ ಅವರು ಸಂಪರ್ಕ ಮಾಡಲು ದೂರವಾಣಿ ಸಂಖ್ಯೆ ಯಾವುದು? 9449236868. ಅಂದ್ರೆ 9449236868 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಖಂಡಿತವಾಗಿ. ಆಯ್ತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ರೇ, ಇಷ್ಟು ಹೊತ್ತಿನ ತನಕ ನಮ್ಮ ರೈತರು ಎದುರಿಸುತ್ತಿರುವಂತ ದೊಡ್ಡ ಸಮಸ್ಯೆ ಮೇವಿನದ್ದು, ಪಶುಪಾಲನೆಗೆ ದೊಡ್ಡ ಸವಾಲಾಗಿ ನಿಂತಿರುವಂತದ್ದು, ಅದಕ್ಕೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು, ಬೇರೆ ಬೇರೆ ವಿಧಾನಗಳಲ್ಲಿ ಮೇವನ್ನ ಬೆಳೆಯುವ ವಿಧಾನ ಮತ್ತು ಹೇಗೆ ಅದು ಲಾಭದಾಯಕ ಅನ್ನೋದರ ಬಗ್ಗೆ ಇಷ್ಟು ಹೊತ್ತಿನ ತನಕ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ಈಗ ಶಶಿಕಲಾ ಕಾಲ್ಮೋಡ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು.